ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ವೇಳೆ 5:30. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕೃಷಿರಂಗದಲ್ಲಿ ಸಾವಯವ ಪದ್ಧತಿಯಲ್ಲಿ ಭತ್ತದ ಸಾಗುವಳಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಮಲ್ಲರಾಜಪಟ್ಟಣದ ಪ್ರಗತಿಪರ ಕೃಷಿಕ ಕೆಆರ್ ಪದ್ಮನಾಭ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಅರಕಲಗೂಡು ವಿ ಮಧುಸೂಧನ್. ಮೊದಲಿಗೆ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಹಾಸನ ಜಿಲ್ಲೆಯಾದ್ಯಂತ ಸಾಧಾರಣವಾಗಿ ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ಹಗುರವಾಗಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆಯಿದೆ. ಇಂದಿನ ಕನಿಷ್ಠ ತಾಪಮಾನ 20°C, ಗರಿಷ್ಠ ತಾಪಮಾನ 31°C ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಪ್ರಗತಿಪರ ಕೃಷಿಕ ಕೆಆರ್ ಪದ್ಮನಾಭ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಭತ್ತದ ಸಾಗುವಳಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಭತ್ತ ಬೆಳೆಯುವವರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಭತ್ತ ಮತ್ತೆ ರಾಗಿ ಬಹಳ ಪ್ರಧಾನವಾದಂತಹ ಆಹಾರ ಪದಾರ್ಥಗಳು. ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ ಭತ್ತ ಮತ್ತು ರಾಗಿಯನ್ನ 3 ಹೊತ್ತು ಕೂಡ ಬಳಸುವಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ಭತ್ತ ಮತ್ತು ರಾಗಿಯ ಸಾಗುವಳಿ ಎನ್ನುವಂಥದ್ದು ಇವತ್ತು ದುಬಾರಿ ಆಗ್ತಾ ಇದೆ ಅನ್ನುವಂತಹ ಕಾರಣದಿಂದಾಗಿ ಅದನ್ನು ಕೈಬಿಡುವಂತಹ ಕೃಷಿಕರ ಸಂಖ್ಯೆ ಬಹಳ ಹೆಚ್ಚಾಗಿದೆ. ಇವತ್ತು ಭತ್ತ ಆಗಬಹುದು, ರಾಗಿ ಆಗಬಹುದು, ಯಂತ್ರಗಳನ್ನು ಅವಲಂಬನೆಯನ್ನು ಮಾಡಿಕೊಂಡು ಆಧುನಿಕವಾಗಿ ಕೃಷಿಯನ್ನು ಮಾಡಿದಾಗ ಮಾತ್ರ ಅದು ಲಾಭದಾಯಕವಾಗಿ ಇರುತ್ತೆ, ಇಲ್ಲ ಅಂತ ಅಂದರೆ ಲಾಭದಾಯಕ ಅಲ್ಲ ಅನ್ನುವಂತಹ ಒಂದು ನಂಬಿಕೆಯೂ ಕೂಡ ನಮ್ಮ ಕೃಷಿಕರಲ್ಲಿ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಭತ್ತವನ್ನ ಸಾವಯವ ಪದ್ಧತಿಯಲ್ಲಿಯೂ ಕೂಡ ಬೆಳೆಯಬಹುದು, ಭತ್ತವನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆದು ಹೆಚ್ಚು ಇಳುವರಿಯನ್ನ ಪಡೆದುಕೊಳ್ಳಬಹುದು, ಅದರ ಜೊತೆಗೆ ಹೆಚ್ಚು ಬೆಲೆಯನ್ನು ಕೂಡ ಪಡೆಯಬಹುದು ಅನ್ನುವಂಥದ್ದನ್ನ ತೋರಿಸಿರುವಂತವರು ನಮ್ಮ ಅರಕಲಗೂಡು ತಾಲೂಕಿನ ಮಲ್ಲರಾಜ ಪಟ್ಟಣದ ಪ್ರಗತಿಪರ ಕೃಷಿಕರಾದ ಕೆಆರ್ ಪದ್ಮನಾಭ ಅವರು. ಕಳೆದ ಅನೇಕ ವರ್ಷಗಳಿಂದ ಕೇವಲ ಭತ್ತವನ್ನ ಒಂದು ಪ್ರಧಾನವಾದಂತಹ ಬೆಳೆಯಾಗಿ ಬೆಳೆದುಕೊಳ್ತಾರೆ, ಅದರ ಜೊತೆಗೆ ಅದನ್ನ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಹೇಗೆ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ, ಸಾವಯವ ಪದ್ಧತಿಯಲ್ಲಿ ಭತ್ತವನ್ನ ಬೆಳೆಯೋದ್ರಿಂದ ಏನೆಲ್ಲ ಅನುಕೂಲಗಳು ಆಗುತ್ತೆ, ಹೇಗೆ ಮಾಡಬಹುದು, ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಹೇಗೆ ನೀಡತಕ್ಕಂಥದ್ದು, ಅದಕ್ಕೆ ಬರತಕ್ಕಂತಹ ರೋಗ ಮತ್ತು ಕೀಟಗಳನ್ನು ಹೇಗೆ ಸಾವಯವ ಪದ್ಧತಿಯಲ್ಲಿ ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪದ್ಮನಾಭ ಅವರೇ. ನಮಸ್ಕಾರ ಪದ್ಮನಾಭ ಅವರೇ. ಎಷ್ಟು ವಯಸ್ಸು ನಿಮಗೆ? 42. 42 ವರ್ಷ ವಯಸ್ಸಾಯಿತು. ಏನು ಓದಿದ್ರಿ ತಾವು? ನಾನು PUC ಮತ್ತೆ ಮುಗಿಸ್ಕೊಂಡು ಡಿಪ್ಲೊಮಾ ಮಾಡಿದ್ದೀನಿ. PUC ಮಾಡಿ ಮತ್ತೆ ಡಿಪ್ಲೊಮಾ ಮಾಡಿದ್ರಿ, ಮುಂದಕ್ಕೆ ಯಾಕೆ ಓದಲಿಲ್ಲ? ಅನಿವಾರ್ಯವಾಗಿ ನಾನು ಕೃಷಿಗೆ ಬರಬೇಕಾಯಿತು, ಹಾಗಾಗಿ ಡಿಪ್ಲೊಮಾನ ಅರ್ಧಕ್ಕೆ ಮೊಟಕುಗೊಳಿಸಿ ಕೃಷಿಗೆ ಬಂದೆ. ಎಷ್ಟು ಜಮೀನಿದೆ? ಒಂದು 2.5 ಎಕರೆ ಭತ್ತ ಬೆಳೆಯುವಂತ ಜಾಗ ಇದೆ, ಮತ್ತೆ 1 ಎಕರೆ ತೋಟ ಇದೆ. 1 ಎಕರೆ ತೋಟ, 2.5 ಎಕರೆ ಭತ್ತ ಬೆಳೀತಕ್ಕಂಥ ಗದ್ದೆಗಳು ಇದ್ದಾವೆ, ಒಟ್ಟಿಗೆ 1.5 ಎಕರೆ ಕೃಷಿ ಭೂಮಿ ನಿಮಗೆ ಇರತಕ್ಕಂಥದ್ದು. ಸಾಮಾನ್ಯವಾಗಿ 3 ಎಕರೆ ಇರುವಂತವ್ರನ್ನ ಸಣ್ಣ ಹಿಡುವಳಿದಾರರು ಅಂತ ಹೇಳಿ ನಾವು ಕರಿತೇವೆ. ನೀವು ಕೃಷಿ ಮಾಡಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಕೃಷಿಯ ಪರಿಸ್ಥಿತಿ ಹೇಗಿತ್ತು, ನೀವು ಹೇಗೆ ಅದಕ್ಕೆ ಹೊಂದ್ಕೊಂಡ್ರಿ? ನಮ್ಮ ಕುಟುಂಬ ಕೃಷಿ ಕುಟುಂಬನೇ, ನನಗೇನು ಹೊಂದ್ಕೊಳ್ಳೋ ಅಂತದ್ದು ಏನು ಕಷ್ಟ ಆಗಲಿಲ್ಲ. ಆದರೆ ನನಗೆ ಹೊಸದು ಅನಿಸಿತ್ತು ಆ ಕ್ಷೇತ್ರ. ನನಗೆ ಅಂಜಿಕೆ ಇರಲಿಲ್ಲ ಕೃಷಿ ಕುಟುಂಬ ಆಗಿರೋದ್ರಿಂದ. ಆದರೆ ನನಗೆ ಆ ಕ್ಷೇತ್ರದಲ್ಲಿ ನಾನು ಹುಟ್ಟಿ ಬೆಳೆದೇ ಇರೋದ್ರಿಂದ ಏನು ಕಷ್ಟ ಅನಿಸ್ಲಿಲ್ಲ, ಬರ್ತಾ ಬರ್ತಾ ಬಹಳ ಸುಲಭನೇ ಆಯ್ತು. ಏನ್ ಕಠಿಣ ಅಂತ ಹೇಳಿ ಅನಿಸ್ಲಿಲ್ಲ? ಯಾಕೆ ಅಂತಂದ್ರೆ ಬಾಲ್ಯದಲ್ಲೂ ತಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರಿ ಅಂತ ಅನ್ಸುತ್ತೆ. ಹೌದು, ನಾನು ಓದ್ತಾ ಮನೇಲಿ ಇರುವಾಗ ಕೃಷಿನಲ್ಲೇ ತೊಡಗಿಸ್ಕೊಂಡಿದ್ದು. ಕೃಷಿ ಕುಟುಂಬ ಆಗಿರೋದ್ರಿಂದ ಅದೇನು ನಮ್ಗೇನು ಹೊಸದು ಅಂತ ಕಾಣಿಸಲ್ಲ. ಸಹಜವಾಗಿ ಈಗ ನನ್ನ ಮಗಳು 4 ವರ್ಷದವಳು ಇದ್ದಾಳೆ, ಅವಳು ನೋಡ್ತಾ ಇರ್ತಾರೆ, ಅದ್ರ ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ. ಹಾಗಾಗಿ ಏನು ನಮಗೂ ಏನು ಕಷ್ಟ ಅನ್ಸಲ್ಲ. ಕೃಷಿ ಕುಟುಂಬದಲ್ಲಿ ಹುಟ್ಟಿ ಮನೆಯಿಂದ ದೂರ ಇದ್ರೆ ಕಷ್ಟ ಅನ್ಸುತ್ತೆ, ಅಥವಾ ಹೊಸ ಕ್ಷೇತ್ರ ಅನ್ಸುತ್ತೆ. ಮನೆ ಒಟ್ಟೊಟ್ಟಿಗೆ ನಾವು ಬೆಳೀತಾ ಇರೋದ್ರಿಂದ ಏನ್ ಕಷ್ಟ ಅನಿಸ್ಲಿಲ್ಲ ಆ ಸಂದರ್ಭದಲ್ಲಿ. ಏನ್ ಕಠಿಣ ಅಂತ ಹೇಳಿ ಅನಿಸ್ತಿಲ್ಲ, ಹೊಂದ್ಕೊಂಡ್ರಿ, ಬಹಳ ಸುಲಭವಾಗಿ ಹೊಂದ್ಕೊಂಡ್ರಿ. ಹೌದು. ತಂದೆ ಕಾಲಕ್ಕೆ ಏನೇನು ಕೃಷಿ ಮಾಡ್ತಾ ಇದ್ರು? ಅವರು ಭತ್ತ ಬೆಳೀತಾ ಇದ್ರು, ಅವಾಗ್ಲೂ 1 ಎಕರೆ ಭತ್ತ ಬೆಳೀತಾ ಇದ್ರು, ಮತ್ತೆ ಸ್ವಲ್ಪ ತೋಟ ಇತ್ತು. ತೋಟ ಮತ್ತೆ ಭತ್ತದ ಕೃಷಿಯನ್ನ ಮಾಡ್ಕೊಂಡು ಇದ್ರು. ನೀವು ಸಾವಯವ ಪದ್ಧತಿಯಲ್ಲಿ ಭತ್ತವನ್ನ ಬೆಳಿಬೇಕು ಅಂತ ಹೇಳಿ ಅಂದ್ಕೊಂಡವ್ರು, ಸಾವಯವ ಪದ್ಧತಿಯಲ್ಲಿ ಮಾಡಬೇಕು ಭತ್ತವನ್ನ ಅಂತ ಹೇಳಿ ಯಾಕೆ ಅನ್ನಿಸ್ತು, ಹೇಗೆ ಇದನ್ನ ಪ್ರಾರಂಭ ಮಾಡಿದ್ರಿ? ನಾನು ಮೊದಲೇ ಹೇಳಿದಾಗೆ ನನಗೆ ಕೃಷಿ ಕುಟುಂಬದಲ್ಲಿ ಇದ್ರೂ ಕೃಷಿಯಿಂದ ಸ್ವಲ್ಪ ನಾನು ಏನು ಅಷ್ಟು ನೇರವ ಸಂಪರ್ಕ ಇಟ್ಕೊಂಡಿರ್ಲಿಲ್ಲ. ಓದ್ತಾ ಇದ್ದೆ ನಾನು, ಕೃಷಿಗೆ ಅನಿವಾರ್ಯವಾಗಿ ಬರುವಂತ ಸಂದರ್ಭ ಹೇಗೆ ಅಂತ ಅಂದ್ರೆ, ನಮ್ಮಣ್ಣ ಬೇರೆ ಹೋದ್ರು, ಆಗ ನಾನು ಕೃಷಿಗೆ ಅನಿವಾರ್ಯವಾಗಿ ನಾನು ಆ ಜವಾಬ್ದಾರಿನ ವಹಿಸ್ಕೋಬೇಕಾಯ್ತು. ಮತ್ತೆ ಆ ಕ್ಷೇತ್ರಕ್ಕೆ ಬಂದೆ, ಸರಿ ಬಂದ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಬಂತು. ನಾನು ಹೆಚ್ಚು ದಿನಗಳ ಕಾಲ ಕೃಷಿನಲ್ಲೇ ಮುಂದುವರಿಬೇಕು, ಈ ಕ್ಷೇತ್ರದಲ್ಲೇ ನನ್ನ ಅವಶ್ಯಕತೆಯನ್ನು ಪೂರೈಸ್ಕೋಬೇಕು ಅನ್ನೋ ಕಾರಣದಿಂದ ಹೇಗೆ ನಾನು ಮುಂದೆ ಹೆಜ್ಜೆ ಇಡಬೇಕು ಕೃಷಿನಲ್ಲಿ ಅಂತ ಯೋಚನೆ ಮಾಡಿದಾಗ, ನಾವು ಅದ್ರ ಹಿನ್ನೆಲೆಯಾಗಿ ನನಗೆ ನಮ್ಮ ಮನೆ ವಾತಾವರಣದಲ್ಲಿ ಕೃಷಿ ಕುಟುಂಬನೇ ಆಗಿದ್ರು ಮಾಧ್ಯಮವಾಗಿ ರೇಡಿಯೋ ಇತ್ತು. ಹೇಗೆ ಅಂತಂದ್ರೆ, ನಾನು 7 ಗಂಟೆಗೆ ನಾನು ಮನೆ ಬಿಟ್ಟರೆ 7:30ಗೆ ಪ್ರದೇಶ ಸಮಾಚಾರ ಬರ್ತಾ ಇತ್ತು. ಮೇನ್ ರೋಡ್ಗೆ ಬರೋವಾಗ ನಾನು ನಡ್ಕೊಂಡು ಬರ್ತಾ ಇದ್ದೆ, 500 ಮೀಟ್ರ್ ಎಲ್ಲರೂ ಮನೆಯಲ್ಲೂ ಆ ಸಂದರ್ಭದಲ್ಲಿ ರೇಡಿಯೋ ಇತ್ತು. 2004 ಸಂದರ್ಭ ನಾನು ಹೇಳ್ತಾ ಇರೋದು. ಎಲ್ಲರೂ ಮನೆಯಲ್ಲಿ ರೇಡಿಯೋ ಇತ್ತು. ನನ್ನ ಮನೆಯಲ್ಲಿ ಪ್ರದೇಶ ಸಮಾಚಾರ ಹಾಕಿ ನಾನು ಮನೆಯಿಂದ ಹೊರಟ್ರೆ ನಡ್ಕೊಂಡು 10 ನಿಮಿಷದವರೆಗೂ ಎಲ್ಲರೂ ಮನೆಯಲ್ಲೂ ರೇಡಿಯೋ ಕೇಳ್ಕೊಂಡು ಬರ್ತಾ ಇದ್ದೆ. ಅದೊಂದು ಮಾಧ್ಯಮ ನಮಗೆ ಬಹಳ ಉತ್ತೇಜನಕಾರಿಯಾಗಿತ್ತು. ಆ ಸಂದರ್ಭದಲ್ಲಿ ಪೇಪರ್ ಓದ್ತಾ ಇರಲಿಲ್ಲ, ರೇಡಿಯೋ ಮಾಧ್ಯಮ ಎಲ್ಲರೂ ಮನೆಯಲ್ಲೂ ಇತ್ತು. ಅದೊಂದು ನನಗೆ ಸಪೋರ್ಟ್ ಆಯಿತು ಇವತ್ತು ನಾನು ಗಟ್ಟಿಯಾಗಿ ನಿಲ್ಲೋದಕ್ಕೆ ಈ ಕ್ಷೇತ್ರದಲ್ಲಿ. ಇದೊಂದು ಮಾಧ್ಯಮ ಇದೆ ಕೃಷಿ ಸಂಬಂಧಪಟ್ಟಂತೆ, ಮತ್ತೆ ಕೃಷಿ ಇಲಾಖೆ ಇದೆ ಅನ್ನೋದು ನನಗೊಂದು ವಿಚಾರ ಇತ್ತು. 2005 ನಾವು ಕೃಷಿ ಕ್ಷೇತ್ರಕ್ಕೆ ಬಂದಾಗ ಕೃಷಿ ಇಲಾಖೆಗೆ ಭೇಟಿ ಕೊಡ್ತಾ ಇದ್ದೆ. ಹೋಗಿ 1-10 ನಿಮಿಷ ಕೂತಿದ್ದು, ಪ್ರತಿದಿನ ಅಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದೆ. ಅವರು ಒಂದು ಸಲಹೆ ಕೊಟ್ಟರು, ಒಂದು ಹಾಸನದ ಆಲೂರು ಬಳಿ ಒಂದು ಪುಣ್ಯಭೂಮಿ ಅನ್ನೋ ಒಂದು ಸಂಸ್ಥೆ ಇದೆ, ಅಲ್ಲಿಗೆ ಹೋಗಿ ಬನ್ನಿ, ಒಂದು ಕಾರ್ಯಕ್ರಮ ಇದೆ ಅಂತ ಅಂದ್ಕೊಂಡು ಆಗ ಬಂದೆ. ಆ ಪುಣ್ಯಭೂಮಿ ಸಂಸ್ಥೆಯಲ್ಲಿ ಓಡಾಡಿದೆ, ಒಂದು ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಇತ್ತು. ಅದನ್ನು ಅಟೆಂಡ್ ಮಾಡಿದಾಗ ನನಗೆ ಅನ್ನಿಸ್ತು, ಸಾವಯವ ಕೃಷಿ ಕ್ಷೇತ್ರಕ್ಕೆ ನಾನು ಇಳಿದ್ರೆ ಬಹುದಿನಗಳ ಕಾಲ ಕೃಷಿ ಕ್ಷೇತ್ರದಲ್ಲಿ ಮುಂದುವರಿಯಬಹುದು, ಮತ್ತು ನನ್ನ ಅವಶ್ಯಕತೆಯನ್ನು ಪೂರೈಸ್ಕೋಬಹುದು ಅನ್ನೋದು ನನಗೆ ಮನದಟ್ಟಾಯಿತು. ಆ ವರ್ಷದಿಂದನೇ 2005 ನಾನು ಸಾವಯವಕ್ಕೆ ಬರಬೇಕು ಅನ್ನೋ ನಿಶ್ಚಯ ಮಾಡಿ ಆ ವರ್ಷದಲ್ಲೇ ಕೆಮಿಕಲ್ ಅನ್ನು ಬಿಟ್ಟೆ. ಈಗ ಒಂದೇ ಸಾರಿ ನೀವು ಸಾವಯವಕ್ಕೆ ಹೊಂದ್ಕೊಳ ಅಂತದ್ದು ಕಷ್ಟ ಅಂತ ಹೇಳಿ ಅನಿಸ್ಲಿಲ್ವಾ? ಕಷ್ಟ ಅನಿಸ್ಲಿಲ್ಲ. ಯಾತಕ್ಕೆ ಅಂತಂದ್ರೆ ನಮ್ಮ ಜಮೀನು ಕೂಡ ಅಷ್ಟೇ ಪೂರಕವಾಗಿತ್ತು. ನಮ್ಮಲ್ಲಿ ಭತ್ತ ಬಿಟ್ಟರೆ ಕಮರ್ಷಿಯಲ್ ಕ್ರಾಪ್ ಅನ್ನ ಬೆಳೀತಿರ್ಲಿಲ್ಲ ಆ ಜಮೀನುಗಳಲ್ಲಿ. ಮತ್ತು ಒಂದು ಹಸಿರಿಲೆ ಗೊಬ್ಬರನು ಬಹಳ ಪ್ರಾಮುಖ್ಯವಾಗಿ ಅವತ್ತಿನ ಕೂಡ ನಮ್ಮ ತಾಯಿ ತಂದೆ ಬೆಳ್ಕೊಂಡ್ ಬರ್ತಾ ಇದ್ರು. ಹೇಗೆ ಅಂತಂದ್ರೆ, ಏಪ್ರಿಲ್ನಲ್ಲಿ ಮಳೆ ಬಿದ್ದಾಗ ಉದ್ದು, ಹೆಸರು, ಅಲಸಂದೆ, ಸೆಣಬು ಇಂಥದನ್ನು ಹಾಕ್ತಾ ಇದ್ರು. ಹಾಗಾಗಿ ಆ ಕೃಷಿಗೆ ನಮ್ಮ ಜಮೀನುಗಳು ಕೂಡ ಅಷ್ಟೇ ಆರೋಗ್ಯವಾಗಿದ್ವು. ಹಾಗಾಗಿ ಸಾವಯವಕ್ಕೆ ಬರೋಕ್ಕೆ ಕಷ್ಟ ಅಂತ ಏನು ಅನಿಸ್ಲಿಲ್ಲ. ಆದರೂ ಸಾವಯವ ಅಂತ ಹೇಳಿ ತಾವು ಪ್ರಾರಂಭ ಮಾಡಿದ್ರಿ. ಸಾವಯವವನ್ನ ಬಹಳ ಸರಳವಾಗಿ ಸುಲಭವಾಗಿ ಮಾಡೋದು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೊಂದಷ್ಟು ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ. ಹೇಗೆ ತಯಾರಿಯನ್ನ ಮಾಡ್ಕೊಂಡ್ರಿ, ಯಾವ್ಯಾವ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರಿ? ನಾನು ಒಂದು ಸಾವಯವ ಅಂದ ಕೂಡಲೇ ನಮ್ಮಲ್ಲಿ ಏನ್ ಅನಿಸುತ್ತೆ ಅಂತ ಅಂದ್ರೆ, ಅದಕ್ಕೆ ಇನ್ಪುಟ್ಸ್ ಜಾಸ್ತಿ ಹಾಕ್ಬೇಕು, ಇಳುವರಿ ಕಡಿಮೆ ಬರುತ್ತೆ ಅಂತ ಅಂದ್ಬಿಟ್ಟು. ಹೌದು, ಸಾಮಾನ್ಯವಾಗಿ ಇಳುವರಿ ಕಡಿಮೆ ಬರ್ತದೆ ಪ್ರಾರಂಭಿಕ ಹಂತದಲ್ಲಿ. ಆದರೆ ಪೂರ್ವ ತಯಾರಿನ ನಾವು ಮೊದಲು ಮಾಡ್ಕೋಬೇಕು. ಏನಂದ್ರೆ, ಹಸಿರೆಲೆ ಗೊಬ್ಬರ ಮಾಡ್ಕೋಬೇಕು. ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಮಗೆ ಉಳಿಯುವಂಥದ್ದು, ಸಮಯ ಉಳಿಯುವಂಥದ್ದು, ಹಣ ಉಳಿಯುವಂಥದ್ದು ಹಸಿರೆಲೆ ಗೊಬ್ಬರ. ಆ ಪ್ರದೇಶದಲ್ಲಿ ನಾವು ಏನು ಬೆಳೆ ಬೆಳಿತೀವೋ ಆ ಪ್ರದೇಶಕ್ಕೆ ಪೂರಕವಾಗಿ ನಾವು ಮೊದಲೇ ಹಸಿರೆಲೆ ಗೊಬ್ಬರವನ್ನು ಪ್ರಿಪೇರ್ ಮಾಡ್ಕೋಬೇಕು, ಅದೇ ಜಾಗದಲ್ಲಿ ಪ್ರಿಪೇರ್ ಮಾಡ್ಕೋಬೇಕು. ಆವಾಗ ನಮಗೆ ಸಾಗಾಣಿಕೆ ವೆಚ್ಚ ಆಗಲಿ, ಬೇರೆ ಬೇರೆ ಖರ್ಚುಗಳಾಗಲಿ ಉಳಿತಾಯ ಆಗುತ್ತೆ. ಆ ರೀತಿನೇ ನಾನು ಮಾಡಿಕೊಂಡೆ, ಮತ್ತೆ ಪೂರಕವಾಗಿ ಅದನ್ಗೆ ಜೀವಾಮೃತನ ಕೊಡೋದಕ್ಕೆ ಶುರು ಮಾಡಿದೆ. ಕೆಲವೇ ದಿನಗಳ ನಂತರ ಅದನ್ನು ನಿಲ್ಲಿಸಿದೆ, ಯಾಕೆಂದರೆ ನಾನು ವಾಸ ಇರೋದಕ್ಕೂ ಜಮೀನು ಇರೋದಕ್ಕೂ ಅಂತರ ಜಾಸ್ತಿ ದೂರ, ಅದನ್ನ ಸಾಗಾಣಿಕೆನೂ ಸ್ವಲ್ಪ ಕಷ್ಟ ಆಯಿತು ಅನ್ನಿಸ್ತು. ಮತ್ತೆ ಆ ಭೂಮಿಗೆ ಏನು ಬೇಡ ಬೇರೆ ಇನ್ಪುಟ್ಸ್ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ನಿಲ್ಲಿಸಿ ಜೀವಾಮೃತನ ನಾನು ಬರೀ ಹಸಿರೆಲೆ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರನ ಕೊಡೋದಕ್ಕೆ ಶುರು ಮಾಡಿ ಸರಾಗವಾಗಿ ಬರ್ತಾ ಇದೆ, ಒಂದು ಅವರೇಜ್ ಅಲ್ಲಿ ಇಳುವರಿ ಬರ್ತಾ ಇದೆ. ನಮ್ಮ ಗದ್ದೆ ಅಥವಾ ತಾಕು ಎಲ್ಲಿರುತ್ತೋ ಅಲ್ಲೇ ಹಸಿರೆಲೆ ಗೊಬ್ಬರ ಲಭ್ಯ ಆಗೋ ತರ ಮಾಡ್ಕೋಬೇಕು ಅಂತ ಹೇಳಿದ್ರು. ಹೇಗೆ ಮಾಡ್ಕೊಂಡಿದ್ದೀರಾ ಅದನ್ನ? ಗ್ಲಿರಿಸಿಡಿ ಹಾಕೊಂಡಿದೀವಿ. ಅದಕ್ಕಿಂತ ಮೊದಲು ಮಳೆ ಬಿದ್ದಾಗ ಪೂರ್ವಭಾವಿಯಾಗಿ ಉದ್ದು ಹೆಸರು ಅಲಸಂದೆ ಇದ್ರ ಜೊತೆಗೆ ಸೆಣಬು ಅಥವಾ ಉರುಳಿ ಇಂದನ್ನ ಬೆಳ್ಕೋತೀವಿ, ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ, ಭತ್ತ ನಾಟಿ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ಈ ಉದ್ದು ಆ ಥರದ್ದನ್ನೆಲ್ಲ ಹಾಕೊಳ್ತೀರಾ ಮತ್ತೆ ಗ್ಲಿರಿಸಿಡಿಯವನ್ನ ಹೇಗೆ ಬಳಕೆ ಮಾಡ್ತಾ ಇದ್ದೀರಾ? ಗ್ಲಿರಿಸಿಡಿಯ ನಮ್ಗೆ ಎಲ್ಲಿ ಎಲ್ಲಿ ಅವಕಾಶ ಇದೆಯೋ ಅಂತ ಬದುಗಳಲ್ಲಿ ಅಥವಾ ಜಮೀನಿನ ಮೇಲ್ಭಾಗದಲ್ಲಿ ಹಾಕೊಂಡಿರ್ತೀವಿ. ಒಂದೇ ವರ್ಷದಲ್ಲಿ ಒಂದ್ ಎರಡು ಮೂರು ಸಲ ಕಡಿದು ಭೂಮಿಗೆ ಹಾಕ್ತೀವಿ. ಇನ್ನು ಮಳೆ ಬಿದ್ದಾಗ ಏಪ್ರಿಲ್ ಮೇ ನಲ್ಲಿ ಅಂತೂ ಮಳೆ ಬಿದ್ದೇ ಬೀಳುತ್ತೆ. ಅಂತ ಸಂದರ್ಭದಲ್ಲಿ ಉರುಳಿ ಸೆಣಬು ಉದ್ದು ಹೆಸರು ಜೊತೆಗೆ ಹಾಕ್ತೀವಿ. ಮಳೆ ಚೆನ್ನಾಗಿ ಬಂತು ಅಂತಂದ್ರೆ ಉದ್ದು ಹೆಸರು ಕಾಳು ಬರುತ್ತೆ ತಗೋತೀವಿ, ಇಲ್ಲ ಅಂತಂದ್ರೆ ಮಲ್ಚಿಂಗ್ ಉಪಯೋಗಿಸ್ತೀವಿ. ಈಗ 2.5 ಎಕರೆ ಪ್ರದೇಶದಲ್ಲಿ ನೀವು ಭತ್ತವನ್ನ ಬೆಳೀತಾ ಇದ್ದೀರಾ? ಹೌದು. ವರ್ಷದಲ್ಲಿ ಎಷ್ಟು ಬೆಳೆ ಬೆಳಿತೀರಿ? ರಾಜ್ಮುಡಿ ಒಂದೇ ಬೆಳೆ ಬೆಳೆಯೋದಕ್ಕೆ ಸಾಧ್ಯ. ವಿಶೇಷ ತಳಿ ರಾಜ್ಮುಡಿ ನಾನು ಬೆಳೆಯುವಂತದ್ದು, ಅದರಲ್ಲೂ ಕೆಂಪು ರಾಜ್ಮುಡಿ. ರಾಜ್ಮುಡಿನಲ್ಲಿ ಬಹಳಷ್ಟು ವೆರೈಟಿಗಳಿದೆ, ಬೇರೆ ಬೇರೆ ವೆರೈಟಿ ಇದೆ, ವೆರೈಟಿಗಳಿದೆ. ಜಡೆ ರಾಜ್ಮುಡಿ, ರಾಜ್ಮುಡಿ ಅಂತ ಬಿಳಿ ಕೆಂಪು ಮಿಕ್ಸ್ ಇರುತ್ತೆ, ಮತ್ತೆ ಕೆಂಪೇ ಸಪರೇಟ್ ಇರುತ್ತೆ. ನಾನು ಮಾರ್ಕೆಟ್ ದೃಷ್ಟಿನಲ್ಲಿ ಕೆಂಪು ರಾಜ್ಮುಡಿಯನ್ನು ನಾನು ಬೆಳೀತಾ ಇದ್ದೀನಿ. ಈಗ ಯಾವ ಸಂದರ್ಭದಲ್ಲಿ ನೀವು ಅದನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತೀರಾ? ಜೂನ್ ಜುಲೈ ನಲ್ಲಿ ಒಗ್ಗ ಹಾಕಿ ಜುಲೈ ಕೊನೆ ಅಥವಾ ಆಗಸ್ಟ್ ಫಸ್ಟ್ ಒಳಗೆ ಮುಗಿಸ್ಬಿಡ್ಬೇಕು ನಾಟಿನ, ಆಗ ಯೋಗ್ಯ. ಆಗಸ್ಟ್ ಮೊದಲನೇ ವಾರದಲ್ಲಿ ನಾಟಿ ಮಾಡಿದ್ರೆ ಒಳ್ಳೇದು ಅಂತೀರಾ? ಆಗಸ್ಟ್ ಮೊದಲನೇ ವಾರದಷ್ಟಲ್ಲೇ ಮುಗಿಸ್ಬಿಡ್ಬೇಕು. ಜೂನ್ ನಿಂದನೇ ಶುರು ಆಗ್ತಾ ಇತ್ತು, ಇತ್ತೀಚೆಗೆಲ್ಲ ಮಳೆಗಾಲ ಸ್ವಲ್ಪ ಲೇಟ್ ಆಗ್ತಾ ಇರೋದ್ರಿಂದ ಜೂನ್ ಜುಲೈ ಆಗಸ್ಟ್ ಮೊದಲನೇ ವಾರದವರೆಗೂ ನಾಟಿ ಮಾಡ್ತಾ ಇರೋಂತ ಸಂದರ್ಭಗಳನ್ನ ನೋಡ್ತೀವಿ. ಆದ್ರೆ ಸೂಕ್ತ ಅಂದ್ರೆ ಜೂನ್ ಅಲ್ಲಿ ಒಗ್ಗಾಕಿ ಜುಲೈ ಕೊನೆಯಷ್ಟಲ್ಲಿ ನಾಟಿ ಮುಗಿಸ್ತಾ ಇದ್ರು ಮಹಿಂದಿನವರು. ಈ ಸ್ವಲ್ಪ ದಿನ ಅದು ಒಂದ್ 15 ದಿವಸ ಹಿಂದಕ್ಕೆ ಹೋಗ್ತಾ ಇದೆ. ಹಿಂದಕ್ಕೆ ಹೋಗ್ತಾ ಇದೆ. ಆಗಸ್ಟ್ ಮೊದಲನೇ ವಾರದೊಳಗೆ ಒಟ್ಟಿಗೆ ನಾಟಿ ಮುಗಿದ್ಬಿಡ್ಬೇಕು. ಹೌದೌದು ಅಲ್ವಾ? ಈಗ ಕೆಂಪು ರಾಜ್ಮುಡಿ ಮಾತ್ರ ಬೆಳೀತಾರ ಅಂತದ್ದ ಅಥವಾ ಬೇರೆ ಬೇರೆ ತರದ್ದು ಬೆಳೀತೀರ? ಇಲ್ಲ, ನಾನು ಮಾರ್ಕೆಟ್ ದೃಷ್ಟಿನಲ್ಲಿ ಮತ್ತೆ ವಿಶೇಷವಾಗಿ ಕೆಂಪು ರಾಜ್ಮುಡಿನ ಯಾತಕ್ಕೆ ಬೆಳೀತಾ ಇದ್ದೀನಿ ಅಂತ ಅಂದ್ರೆ ಅದ್ರ ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ. ಡಯಾಬಿಟಿಸ್ ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಕೆಂಪು ರಾಜ್ಮುಡಿ ಅಂತ ಪಾಲಿಶ್ ಕೊಡದೇ ಇರುವಂತಹದ್ದು ಉಪಯೋಗಿಸಿ ಅಂತ ಅನೇಕರು ಸಲಹೆ ಕೊಡುವಂತದ್ದು ಇದೆ. ಹಾಗಾಗಿ ಕೆಂಪು ರಾಜ್ಮುಡಿಯನ್ನ ನಾನು ಬೆಳೀತಾ ಇದ್ದೀನಿ. ಕೆಂಪು ರಾಜ್ಮುಡಿ ಬೆಳೀತೀರಾ? ಈಗ ಅಗೆ ಹಾಕ್ಬೇಕು ಅಂತ ಹೇಳಿದ್ರಿ, ಯಾವ ಸಂದರ್ಭದಲ್ಲಿ ಅಗೆ ಹಾಕ್ತೀರಾ ಮತ್ತೆ ಬಿತ್ತರೆ ಬೀಜ ಎಲ್ಲ ಹೇಗೆ ಹೊಂದಿಸ್ಕೊಳ್ತೀರಾ ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳಿ. ಒಗ್ಗ ಹಾಕೋದು ಅಂತಂದ್ರೆ ಒಂದು ಸಾಮಾನ್ಯವಾಗಿ ನಾವು 20 ಬಳ್ಳ ಅಂತ ಹೇಳ್ತೀವಿ ಅಥವಾ 30 ಕೆಜಿ ಕೆಜಿ ಲೆಕ್ಕದಲ್ಲಿ ನಾವು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ನಮ್ಗೆ ಎಷ್ಟು ಬೇಕಾ ಅಂತ ಅದನ್ನ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಉಪಯೋಗಿಸ್ತೀವಿ. ಹೇಗೆ ಅಗೆ ಹಾಕ್ತೀರಾ? ಅದಕ್ಕಿಂತ ಮೊದಲು ಕೆಲವರು ಬರಗೆ ಹಾಕ್ತಾರೆ, ಕೆಲವರು ನೀರಗೆ ಹಾಕ್ತಾರೆ, ಇನ್ ಕೆಲವರು ಮೊಳಕೆ ಬರ್ಸಿ ಅಗೆ ಹಾಕೋ ಅಂತದ್ದಿದೆ. ನೀವು ಯಾವ ವಿಧಾನವನ್ನು ಅನುಸರಿಸ್ತಿದ್ದೀರಾ? ಅಂದ್ರೆ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ, ನೀರಾಗೆ ಹಾಕ್ಬೇಕಾ ಅಥವಾ ಬರಾಗೆ ಹಾಕ್ಬೇಕಾ ಅಂತ. ನಾವು ಸಾಮಾನ್ಯವಾಗಿ ಬರಾಗೆನೆ ಹಾಕೋದು. ಹೆಚ್ಚು ಸಂದರ್ಭದಲ್ಲಿ ನೀರೇನಾರ ಆಕಸ್ಮಿಕವಾಗಿ ಏನಾರ ಮಳೆ ಬಂತು, ಒಗ್ಗ ಹಾಕೋ ಪ್ರದೇಶದಲ್ಲಿ ನೀರು ನಿಲ್ತು ಅಂತ ಅಂದಾಗ ಮೊಳಕೆ ಕಟ್ಟಿ ಅಗೆ ಹಾಕೋದು ಇದೆ. ಆದ್ರೆ ನಾವು ಹಾಕೋದು ಬರಾಗೆನೆ. ನಾವು ಹೇಗೆ ಮಾಡ್ತಿರ್ತೀವಿ ಅಂತ ಅಂದ್ರೆ ಅದಕ್ಕೆ ಸೆಣಬು ಅಥವಾ ಬೇಗ ಕೊಳೆಯುವಂತ ಪದಾರ್ಥಗಳನ್ನ ಬೆಳ್ಕೋತೀವಿ. ಅಂದ್ರೆ ಉರುಳಿ ಅಥವಾ ಸೆಣಬು ಅಥವಾ ಅಲಸಂದೆ ಇಂಥವನ್ನ ಬೇಗ ಬೆಳ್ಕೊಂಡು ಅದನ್ನ ಉಳುಮೆ ಮಾಡ್ಕೊಂಡು ಬಿಟ್ಕೊಂಡಿರ್ತೀವಿ ಆ ಪ್ರದೇಶನ. ಆನಂತರ ಪಟ ಮಾಡ್ಕೊಂಡು ಅದಕ್ಕೆ ಮೊಳಕೆ ಕಟ್ಟದೇನೆ ಹಾಕ್ತಿವಿ. ಹೋಗ ಬರಗೆ ಅಂತ ಹೇಳ್ತೀವಿ, ಕೊಟ್ಟಿಗೆ ಗೊಬ್ಬರ ಏರ್ಕೊಂಡು ಇರ್ತೀವಿ. ಆನಂತರ ಅದನ್ನ ಹಾಗೆ ಹಾಕಿ ಬರುತ್ತೆ. ಸಸಿ ಮಡಿಗಳಲ್ಲೂ ಕೂಡ ಅನೇಕರು ಬೇರೆ ಬೇರೆ ತರಹದ ಪೋಷಕಾಂಶಗಳನ್ನ ಬಳಕೆಯನ್ನ ಮಾಡ್ತಾರೆ. ಅದು ಸಾವಯವ ಪದ್ಧತಿಯದಿರ್ಬೋದು ಮತ್ತೆ ರಾಸಾಯನಿಕ ಪದ್ಧತಿಯದಿರ್ಬೋದು. ನೀವು ಯಾವ್ಯಾವ ಪೋಷಕಾಂಶಗಳನ್ನ ಬಳಕೆಯನ್ನ ಮಾಡ್ತೀರಾ? ಎಷ್ಟು ದಿವಸಕ್ಕೆ ಒಂದ್ಸರಿ ಮಾಡ್ತೀರಾ ಅಗೆ ಇರುವಾಗ? ಇಲ್ಲ, ಅಗೆ ಇರುವಾಗ ಕೊಟ್ಟಿಗೆ ಗೊಬ್ಬರ ಒಂದು ಕೊಟ್ಟಿರ್ತೀವಿ ಮೇಲ್ಗೊಬ್ಬರವಾಗಿ, ಅದ್ ಬಿಟ್ರೆ ಬೇರೆ ಇನ್ನೇನು ಮಾಡಲ್ಲ. ಮತ್ತೆ ಒಂದು ಸಮಸ್ಯೆ ಏನಂತ ನನಗೆ ಇಲ್ಲಿವರೆಗೂ, ನಾನು 2005 ಪ್ರಾರಂಭ ಮಾಡಿ ಇದು 16ನೇ ವರ್ಷದ ಬೆಳೆ. ಆದ್ರೆ ಕರೆಕ್ಟ್ ಆಗಿ ನಾನು ರಾಜ್ಮುಡಿನ 25 ದಿನಕ್ಕೆ 30 ದಿನಕ್ಕೆ ನಾಟಿ ಮಾಡಬೇಕು ಅಂತಾರೆ. ಆದ್ರೆ ಸ್ವಲ್ಪ ಒಂದು 10 ದಿನ ಲೇಟ್ ಆಗೋಗುತ್ತೆ. ಯಾತಕ್ಕೆ ಅಂತಂದ್ರೆ ನಾವು ಕೆಮಿಕಲ್ ಹಾಕ್ತಾ ಇರೋದ್ರಿಂದ ಅಥವಾ ರಾಸಾಯನಿಕ ಹಾಕ್ತಾ ಇರೋದ್ರಿಂದ ಅದು ಬೆಳವಣಿಗೆ ಕೀಳೋದಕ್ಕೆ ಬಂದಿರಲ್ಲ, ಹಾಗೆ ಒಂದ್ 10 ದಿನ ಲೇಟ್ ಆಗಿ ತಗೊಳುತ್ತೆ. ಒಂದು 30-40 ದಿವಸ ತಗೊಳ್ತೀರಾ? ಇಲ್ಲ, 40 ದಿನ ಇಲ್ಲ, ಒಂದು 30 ದಿನದ ಒಳಗೆ. 30 ದಿವಸ ಹಾಗೆ ಹಾಕಿದ 30 ದಿವಸಕ್ಕೆ ಅದನ್ನ ನಾಟಿ ಮಾಡಬೇಕು. ಚೆನ್ನಾಗಿರುತ್ತೆ ಅದನ್ನ ಮಾಡಿದ್ರೆ. ನಂತರ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಗೆ ನಿಮ್ಮ ತಾಕನ್ನ ತಯಾರಿಯನ್ನ ಮಾಡ್ಕೊಳ್ತೀರಾ, ಹೇಗೆ ನಾಟಿಯನ್ನ ಮಾಡಲಾಗುತ್ತೆ ಅದ್ರ ಬಗ್ಗೆ ಹೇಳಿ. ಪೂರ್ವಭಾವಿಯಾಗಿ ನಾವು ಹಸಿರೆಲೆ ಗೊಬ್ಬರನ ಬೆಳ್ಕೊಂಡಿರ್ತೀವಿ ಅಲ್ಲಿ, ಅದನ್ನ ಮಲ್ಚಿಂಗ್ ಮಾಡ್ತೀವಿ. ಇತ್ತೀಚೆಗೆಲ್ಲ ರೋಟ್ರಿ ಇದೆ, ಗೇಜ್ ವೀಲ್ ಅಂತ ಇದೆ, ಎಲ್ಲ ಟ್ರ್ಯಾಕ್ಟರ್ ಉಳುಮೆ. ಇತ್ತೀಚೆಗೆ ಆರ್ಗಳ ಉಳುಮೆ ಸ್ವಲ್ಪ ಕಡಿಮೆ ಆಗಿದೆ, ಟ್ರ್ಯಾಕ್ಟರ್ ಉಳುಮೆ ಮಾಡಿಸಿ ಆ ನಂತರ ಎಲ್ಲ ನೀರು ಕಟ್ಟಿ ಅದನ್ನು ಕರ್ಗಕ್ಕೆ ಹಾಕಿರ್ತೀವಿ. ಮತ್ತೆ ಒಂದು 20 ದಿನದ ನಂತರ ಅದನ್ನು ನಾಟಿ ಮಾಡೋದಕ್ಕೆ ಸಿದ್ಧತೆ ಮಾಡ್ತೀವಿ, ನಾಟಿ ಮಾಡ್ತೀವಿ. ಈ ರಾಜಮುಡಿಯನ್ನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಬೆಳೀಲಿಕ್ಕೆ? ರಾಜಮುಡಿನೇ ಆಯ್ಕೆ ಮಾಡ್ಕೊಂಡು ಅಂದ್ರೆ ನಮ್ಮ ಪೂರ್ವಿಕರು ನಮ್ಮ ಮನೆಯಲ್ಲಿ ಅದನ್ನು ಬೆಳೀತಾನೆ ಇದ್ರು ರಾಜಮುಡಿ. ಅದು ಯಾವಾಗ ಬಂತು ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಕೇಳಿರೋ ಪ್ರಕಾರ ಸುಮಾರು ನಮ್ಮ ದೇಶದಲ್ಲಿ 36,000 ಜಾತಿ ಭತ್ತದ ತಳಿ ಇತ್ತು ಅಂತ ಹೇಳ್ತೀವಿ. ಅದರಲ್ಲಿ ರಾಜಮುಡಿ ಕೂಡ ಒಂದು. ವಿಶೇಷವಾಗಿ ಅದಕ್ಕೆ ರಾಜಮುಡಿ ಅಂತ ಏನಕ್ಕೆ ಹೆಸರು ಬಂತು ಅಂತ ಅಂದ್ರೆ, ರಾಜರು ನಮ್ಮ ಮಲ್ನಾಡು ಮತ್ತೆ ಅರೆ ಮಲ್ನಾಡು ಪ್ರದೇಶದಲ್ಲಿ ಅವ್ರಿಗಂತ ಇದ್ದಂತ ಭೂಮಿನಲ್ಲಿ ಆ ತಳಿನ ಬೆಳೆಸ್ತಾ ಇದ್ರಂತೆ. ಆ ತಳಿನ ಬೆಳೆಸಿ ಅವ್ರಿಗೆ ಅದು ಮೀಸಲಾಗಿರ್ತಾ ಇತ್ತು, ಹಾಗಾಗಿ ಅದು ರಾಜಮುಡಿ ಅಂತ ಹೆಸರು ಬಂತು ಅಂತ ಪ್ರತೀತಿ ಇದೆ. ವಿಶೇಷವಾಗಿ ಊಟಕ್ಕೆ ರುಚಿ ಇದೆ, ಯಾವುದೇ ಸಾಂಬಾರ್ ಜೊತೆ ಅದು ತುಂಬಾ ಬೆರೆತ್ಕೊಳ್ಳುತ್ತೆ, ಬಹಳ ಉತ್ಕೃಷ್ಟವಾದ ರುಚಿ ಇದೆ. ಮತ್ತೆ ಇಲ್ಲಿವರೆಗೂ ಉಳ್ಕೊಂಡ್ ಬಂದಿದೆ 36,000 ಜಾತಿಲಿ ಅಂತ ಅಂದ್ರೆ ಬಹಳ ಮುಖ್ಯ ಕಾರಣ ಹುಲ್ಲು. ಹುಲ್ಲು ಯಥೇಚ್ಛವಾಗಿ ಹುಲ್ಲಾಗುತ್ತೆ, ಹಾಗಾಗಿ ಇದುವರೆಗೂ ಉಳಿದಿದೆ ಆ ತಳಿ ಅಂತ ಅನ್ನೋದು ನನಗನ್ಸುತ್ತೆ. ರಾಜಮುಡಿಯಲ್ಲಿಯೇ ಇನ್ನು ಬೇರೆ ಬೇರೆ ತರಹದ ತಳಿಗಳು ಇದ್ದಾವೆ ಅಂತ ಹೇಳಿದ್ರಿ, ಅವುಗಳ ವೈಶಿಷ್ಟ್ಯ ಏನು ಮತ್ತೆ ನೀವು ಬೆಳೀತಾ ಇರತಕ್ಕಂತ ಈ ಕೆಂಪು ರಾಜಮುಡಿಯ ವೈಶಿಷ್ಟ್ಯ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಿ. ತುಂಬಾ ಏನು ವ್ಯತ್ಯಾಸ ಏನಿಲ್ಲ, ಜಡೆ ರಾಜಮುಡಿ ಅಂತ ಇದೆ, ಬಿಳಿ ರಾಜಮುಡಿ ಇದೆ, ಮತ್ತೆ ಕೆಂಪು ರಾಜಮುಡಿ ಇದೆ ನಾನು ಬೆಳೀತಾ ಇರೋಂತದ್ದು. ಇವರಲ್ಲಿ ಏನು ಅಂತ ವ್ಯತ್ಯಾಸ ಏನಿಲ್ಲ, ಸುಮಾರು ಒಂದು 4.5-5 ಅಡಿವರೆಗೂ ಎತ್ತರ ಬರುತ್ತೆ, ಹುಲ್ಲು ಬರ್ತದೆ, ಮತ್ತೆ ಕಾಳು ದಷ್ಟಪುಷ್ಟವಾಗಿರುತ್ತೆ, ತುಂಬಾ ದಪ್ಪ ಇರಲ್ಲ, ಸಾಧಾರಣ ಗಾತ್ರದಲ್ಲಿ ಇರುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ಕೆಂಪು ರಾಜಮುಡಿ ಏನಪ್ಪ ವಿಶೇಷತೆ ಅಂತ ಅಂದ್ರೆ ಫೈಬರ್ ಕಂಟೆಂಟ್ ಯಥೇಚ್ಛವಾಗಿರುತ್ತೆ. ಇವತ್ತು ನಾವು ಮಕ್ಕಳಿಂದ ದೊಡ್ಡವರವರೆಗೂ ನೋಡ್ತಾ ಇರ್ತೀವಿ ವಿಟಮಿನ್ಸ್ ಮತ್ತೆ ಫೈಬರ್ ಕಂಟೆಂಟ್ ಇರಲ್ಲ ಅಂತ. ಈ ಕೆಂಪು ರಾಜಮುಡಿನಲ್ಲಿ ಫೈಬರ್ ಕಂಟೆಂಟ್ ಯಥೇಚ್ಛವಾಗಿರುತ್ತೆ, ಅನ್ಪಾಲಿಶ್ ಆದ್ರೆ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು. ಅನ್ಪಾಲಿಶ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಚ್ಚು ಅದರಲ್ಲಿ ನಾರಿನ, ಹೌದು, ನಾರಿನಂಶ ಇರುತ್ತೆ. ಹಾಗಾಗಿ ಇತ್ತೀಚೆಗೆ ತುಂಬಾ ಬೇಡಿಕೆ ಇದೆ, ಹಾಗಾಗಿ ನಾನು ಕೆಂಪು ರಾಜಮುಡಿಯನ್ನು ಬೆಳೆಯೋದಕ್ಕೆ ಆಯ್ಕೆ ಮಾಡಿಕೊಂಡೆ. ಸಾಮಾನ್ಯವಾಗಿ ಯಾವ್ದಾದ್ರೂ ಒಂದು ರೀತಿಯ ತಳಿಯನ್ನ ಅಥವಾ ಒಂದು ಬೆಳೆಯನ್ನ ಒಂದು ಪ್ರದೇಶದಲ್ಲಿ ಪ್ರತಿ ವರ್ಷವೂ ಕೂಡ ಬೆಳೀಬಾರದು ಅನ್ನುವಂಥದ್ದನ್ನ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಆದ್ರೆ ನೀವು ಒಂದೇ ತಳಿಯ ಭತ್ತದ ಬೆಳೆಯನ್ನ ನಿಮ್ಮ 2.5 ಎಕರೆ ಗದ್ದೆಯಲ್ಲಿ ಬೆಳೀತಾ ಇದ್ದೀರಾ, ಇದರಿಂದ ಏನು ಸಮಸ್ಯೆ ಕಂಡುಬಂದಿಲ್ವಾ? ಇಲ್ಲ ನೋಡಿ, ನಮ್ಮ ರಾಜಮುಡಿ ಯಾವಾಗ ಬಂತು ಅಂತ ನಮ್ಮ ತಾತ ಮುತ್ತಾತನ ಕೇಳಿದ್ರೆ ಅವ್ರಿಗೂ ಗೊತ್ತೇ ಇಲ್ಲ ಅಂತಾರೆ. ಆಯ್ ನಾವ್ ಹಿಂದೆ ಯಾರೋ ಬೆಳ್ಕೊಂಡ್ ಬರ್ತಾ ಇದ್ರು, ನಾವ್ ಬೆಳ್ಕೊಂಡ್ ಬರ್ತಾ ಇದೀವಿ ಅಂತ. ಅಲ್ಲಿ ಒಂದು ಏನಾಗುತ್ತೆ ಅಂತ ಅಂದ್ರೆ ಬೆಳೆ ಪರಿವರ್ತನೆ ಮಾಡ್ಬೇಕು ಅನ್ನೋದು ಇದೆ. ತಳಿ ಪರಿವರ್ತನೆ ಮಾಡ್ಬೇಕು ಅಂತ ಎಲ್ಲಿ ಇಲ್ಲ. ಬೆಳೆ ಪರಿವರ್ತನೆ ಮಾಡ್ಬೇಕು ಯಾತಕ್ಕೆ ಅಂತ ಅಂದ್ರೆ, ಈ ಒಂದೇ ಏಕ ಬೆಳೆಯನ್ನ ಬೆಳೆದ್ರೆ ಯಾವುದೋ ಒಂದು ಪೋಷಕಾಂಶನೇ ಇರ್ಕೊಂಡು ಅದು ಕಡಿಮೆ ಆಗುತ್ತೆ ಕಾಲಕ್ರಮೇಣ ಅಂತ ಅನ್ನೋದಿದೆ. ಆದ್ರೆ ತಳಿ ಬದಲಾವಣೆ ಮಾಡ್ಬೇಕು ಅನ್ನೋದು ಎಲ್ಲಿ ಇಲ್ಲ. ಅನೇಕ ವಿಜ್ಞಾನಿಗಳು ಹೇಳ್ತಾರೆ ಒಂದು ನ್ಯೂನತೆ ಏನ್ ಬರ್ತದೆ ಅಂತ ಅಂದ್ರೆ, ಒಂದು ರಾಜಮುಡಿನ ಈ ಜಮೀನಲ್ಲೇ ಬೆಳೆದ್ರೆ ಅದ್ರಲ್ಲಿ ಒಂದು ಕೌಡುಗಳ ಅಂತ ಬರ್ತದೆ, ಕೆಂಪು ಗಾತ್ರಕ್ಕೆ ಇರುತ್ತೆ, ಸ್ವಲ್ಪ ದಪ್ಪ ಬರ್ತದೆ ಭತ್ತ. ಹಾಗಾಗಿ ಈಗ ಪಕ್ಕದ ಮನೆಯವ್ರದ್ದು ಜಮೀನಲ್ಲಿ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರಾಯ್ತು, ಪಕ್ಕದಲ್ಲೇನೆ, ಇನ್ನು ಬೇರೆ ದೂರದಲ್ಲಿ ಹೋಗ್ಬೇಕಾಗಿಲ್ಲ ಅಥವಾ ಇನ್ನೆಲ್ಲ ಯಾವ್ದೋ ಹಳ್ಳಿಯಿಂದ ತರಬೇಕಾಗಿಲ್ಲ. ರಾಜಮುಡಿ ಆ ರೀತಿ ಇದ್ರೆ ಇಲ್ಲಿವರೆಗೂ ಉಳ್ಕೊಂಡೇ ಬರ್ತಿರ್ಲಿಲ್ಲ, ಯಾರು ಯಾವ ತಲೆಮಾರಿಂದ ಬಂದಿದೆ ಅಂತ ನಮ್ಗೆ ಯಾರಿಗೆ ಏನ್ ಗೊತ್ತಿಲ್ಲ. ಆದ್ರೆ ಇದೆ, ಹೇಗೂ ನೀವು ಹಸಿರೆಲೆ ಗೊಬ್ಬರಕ್ಕೆ ಅಂತ ಹೇಳಿ ಬೇರೆ ಬೇರೆ ತರಹದ ದ್ವಿದಳ ಧಾನ್ಯಗಳನ್ನ ಬೆಳೆದುಕೊಳ್ತೀರಾ, ಅದೊಂದು ರೀತಿ ಬೆಳೆ ಪರಿವರ್ತನೆ ಮಾಡ್ದಂಗಾಗುತ್ತೆ, ಮತ್ತೆ ಭತ್ತವನ್ನ ಬೆಳೆಯುವಂತಹದ್ದು ಆಗುತ್ತೆ. ಸಾಮಾನ್ಯವಾಗಿ ಇತ್ತೀಚೆಗೆ ಭತ್ತದ ಬೆಳೆಯನ್ನು ಕೂಡ ಅನೇಕ ರೋಗ ಮತ್ತು ಕೀಟಗಳು ಬಾಧಿಸ್ತಾ ಇದ್ದಾವೆ, ಈ ನಿಟ್ಟಿನಲ್ಲಿ ನೀವು ಹೇಗೆ ಅದರ ನಿರ್ವಹಣೆಯನ್ನ ಮಾಡ್ತಾ ಇದ್ದೀರಿ? ಇದು ಪ್ರಮುಖ ವಿಚಾರ, ಏಕೆಂತಂದ್ರೆ ಈ ತಳಿ ಇದುವರೆಗೂ ಉಳ್ಕೊಂಡ್ ಬಂದಿದೆ ಅಂದ್ರೆ ಇದು ಕೂಡ ಒಂದು ವಿಶೇಷತೆ, ಯಾವುದೇ ರೋಗ ರುಜಿನಗಳಿಲ್ಲ. ನಾನು ಮೊದಲೇ ಹೇಳಿದಾಗೆ ಸರಿಯಾದ ಟೈಮ್ಗೆ ನಾಟಿ ಮಾಡಿದ್ರೆ ಯಾವುದೇ ರೋಗಗಳು ರುಜಿನಗಳು ರಾಜಮುಡಿಗೆ ಬರಲ್ಲ, ಇದೊಂದು ಒಳ್ಳೆ ಗುಣ. ಹಸಿರೆಲೆ ಗೊಬ್ಬರದ ಜೊತೆಗೆ ಬೇರೆ ಏನೆಲ್ಲ ಗೊಬ್ಬರಗಳನ್ನ ಬಳಕೆಯನ್ನ ಮಾಡ್ತೀರ ನಾಟಿ ಸಂದರ್ಭದಲ್ಲಿ ಮತ್ತೆ ನಾಟಿ ಆದ್ಮೇಲೆ? ನಾಟಿಗಿಂತ ಮೊದಲು ಹಸಿರೆಲೆ ಗೊಬ್ಬರದ ಜೊತೆಗೆ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೀವಿ, ದನಕರುಗಳಿದೆ ಅದ ತ್ಯಾಜ್ಯವನ್ನು ಕೊಡ್ತೀವಿ, ಅದ್ ಬಿಟ್ರೆ ಮೇಲ್ ಗೊಬ್ಬರವಾಗಿ ನಾವೇನು ಈ ಸಾವಯವ ಬಂದ್ಮೇಲೆ ಏನ್ ಕೊಡಲ್ಲ. ಒಂದ್ಸರಿ ನಾಟಿ ಮಾಡುವಾಗ ಕೊಟ್ಟರೆ ಮುಗಿತು ಅಷ್ಟೇ, ಮತ್ತಿನ್ನ ಯಾವ ಗೊಬ್ಬರನು ಕೂಡ ಕೊನೆಯವರೆಗೂ ಕೂಡ ಕೊಡೋದಿಲ್ಲ. ಕೊಡಲ್ಲ. ಕಳೆ ನಿಯಂತ್ರಣ ಹೇಗೆ? ಕಳೆ ನಿಯಂತ್ರಣ ನಾವು ಸಾವಯವ ಬಂದ್ಮೇಲೆ ಒಂದೆರಡು ಸಲ ಕೀಳ್ತೀವಿ, ಒಂದು 25 ದಿನದ ನಂತರ ನಾಟಿ ಹಾಕಿದ 25 ದಿನ ನಂತರ ಕಳೆ ನಿಯಂತ್ರಣ ಮಾಡೋದಕ್ಕೆ ಬೇರೆ ದಾರಿ ಇಲ್ಲ, ಕಳೆ ಬಂದೇ ಬರುತ್ತದೆ. ಕೊಟ್ಟಿಗೆ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರ ಹಾಕಿರೋದ್ರಿಂದ ಸ್ವಲ್ಪ ಯಥೇಚ್ಛವಾಗಿ ಬರ್ತದೆ, ಅದ್ರ ಕೈಯಿಂದಾನೇ ಮ್ಯಾನ್ಯುಯಲ್ ಆಗಿ ಜನಗಳ ಬಳಕೆ ಮಾಡ್ಕೊಂಡು ತೆಗಿತೀವಿ. ಬಿತ್ತನೆ ಬೀಜವನ್ನ ಹೇಗೆ ಸಂಗ್ರಹಣೆ ಮಾಡ್ತೀರಾ ಮತ್ತೆ ಹೇಗೆ ಶೇಖರಣೆ ಮಾಡ್ತೀರಾ, ಹೇಗೆ ಬಳಕೆಯನ್ನ ಮಾಡ್ತೀರಾ? ಬಿತ್ತನೆ ಬೀಜ ಈಗ ನಾವು ಜೂನ್ ಜುಲೈನಲ್ಲಿ ಒಗ್ಗ ಹಾಕಿದ್ರೆ 5 ತಿಂಗಳು ಬೆಳೆ ರಾಜಮುಡಿ, ಜನವರಿಗೆ ಕಟಾವ್ ಆಗುತ್ತೆ. ಮುಂದಿನ ನಮಗೆ ಏನ್ ಬೇಕು, ಎಷ್ಟು ಬೇಕು ಬಿತ್ತನೆ ಬೀಜಕ್ಕೆ ಅನ್ನೋದು ಬಹಳ ಮುಖ್ಯ. ಅದು ಶೇಖರಣೆ ಮಾಡೋದು ಬಹಳ ವಿಧಾನ, ಗಾಳಿ ಆಡೋಂಗಿರ್ಬೇಕು. ಆ ಕಾರಣಕ್ಕೋಸ್ಕರ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಬಾರ್ದು, ಗೋಣಿ ಚೀಲ ಅಂತ ಬರ್ತದೆ ಅದರಲ್ಲೇ ಶೇಖರಣೆ ಮಾಡಿಡಬೇಕು. ಅದಕ್ಕೂ ಜೀವ ಇರುತ್ತೆ, ಗಾಳಿ ಆಡ್ತಾ ಇರುತ್ತೆ. ಹಾಗಾಗಿ ಪ್ರಾಮುಖ್ಯತೆ ಕೊಟ್ಟು ಮುಂದಿನ ತಲೆಮಾರಿಗೆ ಆಗಲಿ ಅಥವಾ ಮುಂದಿನ ವರ್ಷಕ್ಕೆ ಆಗಲಿ ನಮಗೆ ಶೇಖರಣೆ ಇಡಬೇಕು ಅಂತ ಅಂದರೆ ಬಹಳ ಇದಾಗಿ ಇಡಬೇಕಾಗುತ್ತೆ. ನೀವು ಎಲ್ಲೇ ಇಟ್ಟರೂ ಗಾಳಿ ಆಡುವಂಥ ಪ್ರದೇಶದಲ್ಲಿ ಇಡಬೇಕು. ಈಗ ಬಿತ್ತನೆ ಬೀಜವನ್ನ ಕೊಯ್ಲು ಮಾಡಿದಾಗ ಒಟ್ಟಿಗೆ ಸಂಗ್ರಹ ಮಾಡ್ತಿರೋ ಅಥವಾ ತೆನೆಯತ್ತ ಅಂತದ್ ಮಾಡ್ತಿರೋ ಹೇಗೆ ಮಾಡ್ತಿರೋ? ಇಲ್ಲ, ನಮ್ಗೇನಾದ್ರೂ ಬೇರೆ ಬೇರೆ ಭತ್ತ ಮಿಕ್ಸ್ ಆಗಿದೆ ಅಂತ ಅಂದ್ರೆ ಅದನ್ನ ನಮ್ಗೆ ಯಾವ್ದು ಬೇಕು ಅದನ್ನ ಪ್ಯೂರಿಟಿಗೋಸ್ಕರ ಅದನ್ನ ತೆನೆ ಎತ್ತು ಅಂತ ಕೆಲಸ ಮಾಡ್ತೀವಿ. ಇಲ್ಲ ಅಂತ ಅಂದ್ರೆ ಏನು ಚೆನ್ನಾಗಿದೆ ಇದು, ಯಾವುದೇ ಬೆರಕೆ ಆಗಿಲ್ಲ ಅಂತ ಅಂದ್ರೆ ಅದನ್ನ ತೆನೆ ಎತ್ತು ಅವಶ್ಯಕತೆ ಇಲ್ಲ. ಒಕ್ಕಣೆ ಮಾಡಿ ರಾಶಿ ಮಾಡಾದ್ಮೇಲೆ ಅದರಲ್ಲಿ ನಮ್ಗೆ ಎಷ್ಟು ಬೇಕಾ ಒಂದು ಅಂದಾಜು ಇರುತ್ತದೆ, ಅದನ್ನ ತೆಗೆದು ಇಟ್ಟುಬಿಡ್ತೀವಿ. ಆನಂತರ ಒಂದು ಕಣಜ ಅಂತ ಅಥವಾ ಗೋಡನ್ ಅಂತ ಏನ್ ಹೇಳ್ತೀವ, ಇನ್ ಮಿಕ್ಕಿದನ್ನ ಅಲ್ಲಿಗೆ ಹಾಕೋತೀವಿ. ಇಳುವರಿ ಎಷ್ಟು ಬರ್ತಾ ಇದೆ ಮತ್ತೆ ರಾಸಾಯನಿಕದಲ್ಲಿ ಬೆಳೆಯುವವರೆಗೂ ಸಾವಯವದಲ್ಲಿ ಬೆಳೆಯುವವರೆಗೂ ಎಷ್ಟು ವ್ಯತ್ಯಾಸ ಇದೆ? ರಾಸಾಯನಿಕದಲ್ಲಿ ಬೆಳೀತಾ ಇರುವಾಗ 25 ಮೂಟೆವರೆಗೂ ಬರ್ತಾ ಇತ್ತು. 25 ಮೂಟೆ ಅಂದ್ರೆ ಒಂದು ಪಲ್ಲ ಚೀಲ ಅಂತ ಹೇಳ್ತೀವಿ, ಅದರಲ್ಲಿ ಬರ್ತಾ ಇತ್ತು 25 ಚೀಲ ಬರ್ತಾ ಇತ್ತು ಎಕರೆಗೆ. ಆದ್ರೆ ಇತ್ತೀಚೆಗೆ ನಾನು ಸಾವಯವಕ್ಕೆ ಬಂದ್ಮೇಲೆ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಆದ್ರೆ ಒಂದು ವಿಶೇಷತೆ ಏನಂತಂದ್ರೆ ಮಾರ್ಕೆಟ್ ದೃಷ್ಟಿನಲ್ಲಿ ತೊಂದರೆ ಇಲ್ಲ ಮಾರ್ಕೆಟ್ ವಿಚಾರದಲ್ಲಿ. ಅದ್ರ ಇಳುವರಿ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಕಡಿಮೆನೆ ಬರ್ತಾ ಇದೆ. ಆದ್ರೆ ಇದುವರೆಗೂ ಸಾವಯವಕ್ಕೆ ನಾನು ಬಂದಿದ್ರು ರಾಸಾಯನಿಕದಲ್ಲಿ ಬೆಳೆಯೋಷ್ಟು ಅದನ್ನ ನಾನು ಕಂಪೀಟ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಹಂತಂತವಾಗಿ ಏರಿಕೆ ಆಗ್ತಾ ಹೋಗ್ತದೆ ಅನ್ನೋದು ವಿಶ್ವಾಸ ಇದೆ. ಈಗ ಪ್ರತಿ ಎಕರೆಗೆ ಎಷ್ಟು ಕ್ವಿಂಟಲ್ ಸಿಗ್ತಾ ಇದೆ ನಿಮಗೆ? ಕ್ವಿಂಟಲ್ ಅಂತಂದ್ರೆ ಒಂದು 10 ಕ್ವಿಂಟಲ್ ಅಷ್ಟು ಸಿಗ್ತಾ ಇದೆ. ಅರ್ಧಕ್ಕಿಂತಲೂ ಕಡಿಮೆ ಆಯ್ತು ರಾಸಾಯನಿಕಕ್ಕೂ ಇದಕ್ಕೂ ಕಂಪೇರ್ ಮಾಡಿ. ಹೌದು, ಆದ್ರೆ ಅಕ್ಕಿಯನ್ನ ಮಿಲ್ ಮಾಡಿಸಿದಾಗ ಇಳುವರಿ ಜಾಸ್ತಿ ಬರ್ತದೆ, ಅದೊಂದು. ಮತ್ತೆ ರೇಟ್ ಅಲ್ಲಿ ವ್ಯತ್ಯಾಸ ಇರುತ್ತೆ, ಹೆಚ್ಚು ಬೆಲೆ ಸಾವಯವದಲ್ಲಿ ಬೆಳೆದಿದ್ದಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಈಗ ಏನಾದ್ರೂ ವರ್ಷದಿಂದ ವರ್ಷಕ್ಕೆ, ಯಾಕೆಂದ್ರೆ ತುಂಬಾ ವರ್ಷದಿಂದ ಸಾವಯವದಲ್ಲಿ ಮಾಡ್ತಾ ಇರೋದ್ರಿಂದ ಹೆಚ್ಚೆಚ್ಚು ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಈ ತರದನ್ನ ನೀಡಿ ಈ ಇಳುವರಿಯನ್ನೇನಾದ್ರೂ ಜಾಸ್ತಿ ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ? ಇರುತ್ತೆ. ಕಾಲಕ್ರಮೇಣ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ಏರಿಕೆ ಆಗ್ತಾ ಹೋಗ್ತಾ ಇದೆ ನನ್ನ ಅನುಭವದಲ್ಲಿ. ಮಾರುಕಟ್ಟೆ ಹೇಗೆ, ಯಾಕೆ ಅಂತ ಅಂದ್ರೆ ಈ ಸಾವಯವ ಪದಾರ್ಥಗಳು ಅಂತ ಅಂದ್ರೆ ಅದಕ್ಕೆ ಮಾರುಕಟ್ಟೆಯದ್ದೇ ದೊಡ್ಡ ಒಂದು ಕೊರತೆ. ನೀವ್ ಹೇಗೆ ಮಾರಾಟ ಮಾಡ್ತಾ ಇದ್ದೀರಿ? ಸಾವಯವ ಅಂದ ಕೂಡ್ಲೇನೆ ಮಾರ್ಕೆಟ್ ಇಲ್ಲ, ನಾವು ಬೆಳೆದ್ ಬಿಡ್ತೀವಿ, ಮಾರ್ಕೆಟ್ ಇಲ್ಲ ಬೆಳೆದ್ ಬಿಡ್ತೀವಿ ಅಂತ ಅನ್ನೋದು ಅನೇಕ ರೈತರ ಮಾತಲ್ಲಿ ನಾವು ಕೇಳೋದಿದೆ. ಸಾವಯವ ಅಂದ ಕೂಡ್ಲೇನೆ ಮಾರಾಟ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಭಾಗ. ಮತ್ತೊಂದು, ಸಾವಯವ ರೈತ ಅಂತ ಅಂದಾಗ ಬೆಳೆದಿದ್ದೀನಿ ಅನ್ನೋದು ಒಂದು ಭಾಗ, ಆದರೆ ನಾನು ಉಪಯೋಗಿಸ್ತಾ ಇದ್ದೀನಿ ಅನ್ನೋದು ಕೂಡ ಒಂದು ಭಾಗ ಆಗಬೇಕು. ಹೇಗೆ ಅಂತ ಅಂದರೆ, ನಾನು ಸಾವಯವ ರೈತ, ನಾನು ಮಾರಾಟಕ್ಕೆ ಸೀಮಿತ ಅಲ್ಲ, ನಾನು ಸಾವಯವ ಪದಾರ್ಥವನ್ನು ನನ್ನ ಅಡುಗೆ ಮನೆಯನ್ನು ಕೂಡ ಸಾವಯವ ಅನ್ನೋಗಿರಬೇಕು. ಆಗ ಮಾರ್ಕೆಟ್ ಕಷ್ಟ ಏನಾಗಲ್ಲ. ಈಗ ನನ್ನ ಮನೆಗೆ ಏನೆಲ್ಲ ಬೇಕು ಆ ಸಾವಯವದಲ್ಲಿ ನಾನೊಬ್ಬನೇ ಬೆಳ್ಕೊಳಕ್ಕಾಗಲ್ಲ, ಅಥವಾ ನನ್ನ ಕ್ಷೇತ್ರದಲ್ಲೇ ಬೆಳ್ಕೊಳಕ್ಕಾಗಲ್ಲ, ಇನ್ಯಾರೋ ಒಬ್ಬ ರೈತ ಬೆಳೆದಿರ್ತಾನೆ, ಅವ್ರ ಹತ್ರ ನಾನು ತಗೋಬೇಕು, ನನ್ನ ಹತ್ರ ಏನಿದೆಯೋ ಅದನ್ನ ಅವ್ರು ಕೊಡಬೇಕು. ಅಂತ ಸಂದರ್ಭದಲ್ಲಿ ಯಾವುದೇ ಕಷ್ಟ ಬರಲ್ಲ. ಉದಾಹರಣೆಗೆ, ನನ್ನ ಮನೆಗೆ ಅಡಿಗೆ ಎಣ್ಣೆ ಬೇಕು ಅಂತ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬರ್ತದೆ. ಗದಗಿಂದ ನೆಲಗಡಲೆ ಎಣ್ಣೆ ಬರ್ತದೆ FS ಪಾಟೀಲ್ ಅನ್ನೋರಿಂದ, ಮತ್ತೆ ಬಾಗಲಕೋಟೆಯಿಂದ ಎಣ್ಣೆ ಬರ್ತದೆ, ಮತ್ತೆ ಬೆಲ್ಲ ಬಾಗಲಕೋಟೆಯಿಂದ ಬರ್ತದೆ, ಹೀಗೆ ಬೇರೆ ಬೇರೆ ಕಡೆಯಿಂದ ಬರ್ತದೆ ನಮ್ಮ ಸಾವಯವ ಪದಾರ್ಥಗಳು. ಹಾಗೆ ಒಬ್ಬ ರೈತ ಸಾವಯವ ರೈತ ಅಂದ ಕೂಡ್ಲೇನೆ ಅವನ ಮನೇನು ಕೂಡ ಸಾವಯವ ಆಗಬೇಕು, ಅವನ ಕ್ಷೇತ್ರ ಅಲ್ಲದೆ. ಆಗ ಬೇಡಿಕೆ ಇರುತ್ತೆ, ನಾವು ಬೆಳೆದಂತ ಪದಾರ್ಥಕ್ಕೂ ಕೂಡ ಬೇಡಿಕೆ ಇರ್ತದೆ, ಮತ್ತೆ ಮಾರ್ಕೆಟ್ ಎಲ್ಲೂ ಕಷ್ಟ ಆಗಲ್ಲ. ಅವಾಗ ಕಡಿಮೆ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ನೀವೇ ಮಾರುಕಟ್ಟೆಯನ್ನ ಮಾಡಬಹುದು. ಹೌದು, ನಾವು ಈಗಾಗಲೇ ಸುಮಾರು 1-8 ವರ್ಷದಿಂದ ಬೆಂಗಳೂರಿನಲ್ಲಿ ಪ್ರತಿ ತಿಂಗಳು ಸಾವಯವ ಮೇಳ ಅಂತ ಮಾಡ್ತಾ ಇದ್ವು, ಅಲ್ಲಿ ಮಾರಾಟ ಆಗ್ತಾ ಇತ್ತು. ಈಗ 1.5 ವರ್ಷ ಕೊರೋನಾ ಕಾರಣಕ್ಕಾಗಿ ನಿಲ್ಲಿಸಿದೀವಿ. ಈಗ ಹೇಗೆ ಮಾರಾಟ ಮಾಡ್ತಿದ್ದೀರಾ? ಈಗ ಅಲ್ಲಿ ಕಾಂಟ್ಯಾಕ್ಟ್ ಇದ್ದರಿಂದ ನೇರ ನನಗೆ ಫೋನ್ ಮಾಡ್ತಾರೆ, ಎಷ್ಟು ಬೇಕು ಅಂತ ನನ್ನ ಅಕೌಂಟ್ಗೆ ಹಣ ಹಾಕ್ತಾರೆ, ಅವ್ರಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಏನು ಮಾರುಕಟ್ಟೆಗೆ ಏನು ಹಾಕಿದ್ರೆ ಸಮಸ್ಯೆ ಇಲ್ಲ? ಇಲ್ಲ, ಏನು ಸಮಸ್ಯೆ ಇಲ್ಲ. ಈಗ ನೀವು ಬೆಳೆದಿರುವಂತದ್ದನ್ನ ನೀವೇ ಬಳಸ್ತಾ ಇದ್ದೀರಾ, ಆರೋಗ್ಯದಲ್ಲಿ ಸುಧಾರಣೆ ಮತ್ತೆ ಚೈತನ್ಯ ಎಲ್ಲ ಹೇಗಿದೆ? ಓ ಖಂಡಿತ, ನಾವು ಬೆಳೆದು ನಾವು ಬಳಸಲಿಲ್ಲ ಅಂತಂದ್ರೆ ಹೇಗೆ? ನಾವು ಹಣ ಸಂಪಾದನೆ ಮಾಡುತ್ತೋ ಅನ್ನೋದಕ್ಕಿಂತ ಮೊದಲು ಆರೋಗ್ಯ ಚೆನ್ನಾಗಿರಬೇಕು. ಒಟ್ಟಾರೆ ಸಾವಯವದಲ್ಲಿಯೂ ಕೂಡ ಭತ್ತವನ್ನ ಬೆಳಿಬಹುದು, ಭತ್ತವನ್ನ ಮಾರಾಟವನ್ನ ಮಾಡಬಹುದು. ಓ, ತುಂಬಾ ಅವಕಾಶಗಳಿದಾವೆ. ಅದರಲ್ಲೂ ವಿಶೇಷವಾಗಿ ರಾಜಮುಡಿಗೆ ಇತ್ತೀಚೆಗೆ ಒಂದು ಅದೊಂದು ಟ್ರೆಂಡ್ ಆಗಿದೆ. ಸಿಟಿನಲ್ಲಿ ಅನೇಕ ಮಳಿಗೆಗಳಲ್ಲಿ ಎಲ್ಲರ ಈಗ ಒಂದು ಅವೇರ್ನೆಸ್ ಇದೆ, ರಾಜಮುಡಿ ಅಂತ ಅಂದ್ರೆ ಒಂದು ವಿಶೇಷತೆ ಇದೆ ಅದರಲ್ಲಿ ಅಂತ. ತುಂಬಾ ಅವಕಾಶಗಳಿದಾವೆ, ಸಾವಯವದಲ್ಲಿ ತುಂಬಾ ಬೇಡಿಕೆ ಇದೆ. ಒಳ್ಳೆದು ಪದ್ಮನಾಭ ಅವರೇ, ಈಗ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನ ಮಾಡುವಂತದ್ದು ನಮ್ಮ ಕೇಳುಗರು?

102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:01. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ವಿಜ್ಞಾನದ ಮುನ್ನಡೆ, 6:51 ಗಾನಾಯಾನ, 7:00 ಮತ್ತು 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ರಾತ್ರಿ 8:00 ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ, 9:00 ಭಾರತೀಯ ವೈಮಾನಿಕ ದಳದ ಸುವರ್ಣ ವಿಜಯ ವರ್ಷಾಚರಣೆ ಸಮಾವೇಶದ 3ನೇ ದಿನದ ಕಾರ್ಯಕಲಾಪಗಳ ಬಾನುಲಿ ವರದಿ ಕೇಳುವಿರಿ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾರದ ಸಂಗೀತ ಸಭೆ ಪ್ರಸಾರವಾಗುವುದು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:05 ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ್ ಮಠ್ ಅವರಿಂದ ಚಿಂತನ ಕೇಳುವಿರಿ. 6:20 ಶುಭೋದಯ ಕರ್ನಾಟಕ, 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಬಿಎಂ ಕುಮಾರಸ್ವಾಮಿ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25 ನಮ್ಮ ನಿಲಯದಿಂದ ಭಾವಗೀತೆಯನ್ನು ಕೇಳಬಹುದು.